ಮಡಿಲಲಿ ನಲಿಯುವ ನದಿವಾಲೆಯರು ಭುವನ ಮೋಕಿನಿ ಭಾರತ ಮಾತಾ ಶತ್ ಶತ್ ವಂದನ ಕೋಟಿ ಪ್ರಣಾಮ ಭುವನ ಮೋಕಿನಿ ಭಾರತ ಮಾತಾ ಬನದೇವಿಯರು ಕಂಗಳ ತಣಿಸುವ ಹಸಿರುಡೆಯುಟ್ಟು ಬಿಂಕದಿ ಬೀಗುವ ಬನದೇವಿಯರು ಕಾಮನ ಬಿಲ್ಲಿನ ಸಗೆಯನು ಬೀರುತ್ತ ಕಾಮನ ಬಿಲ್ಲಿನ ನಗೆಯನು ಬೀರುತ್ತ ಕುಣಿ ಕುಣಿದ ನಮೋಕಿನಿ ಭಾರತ ಮಾತಾ ಶತ್ ಶತ್ ವಂದನ ಕೋಟಿ ಪ್ರಣಾಮ ಭುವನ ಮೋಕಿನಿ ಭಾರತ ಮಾತಾ ಜಯ ಮಾಗಲಿ ಜಯ ಮಾಗಲಿ ಜಯ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರೆ ಸಮಯ 7 ಗಂಟೆ ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮ ಈ ಕುರಿತು ಡಾ ಕೆಆರ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ, ನಂತರ ಬಿಕೆ ಸುಮಿತ್ರ ಅವರ ದನಿಯಲ್ಲಿ ಜನಪದ ಗೀತೆ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮ. ಈ ವಿಷಯವಾಗಿ ಕುಣಿಗಲ್ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ ಕೆಆರ್ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ನಾವು ಕೃಷಿಯನ್ನು ಮಾಡುವಾಗ ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೇವೆ. ಖಂಡಿತ. ಅದರಲ್ಲಿ ಈ ಸಸ್ಯಗಳನ್ನು ಸಂರಕ್ಷಣೆ ಮಾಡಿಕೊಳ್ಳೋದು, ಅಂದರೆ ನಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ. ಹೌದು ಸರ್. ಅದನ್ನು ತಾವು ತಜ್ಞರು ಸಸ್ಯ ಸಂರಕ್ಷಣೆ ಅಂತ ಕರೀತಾ ಇರ್ತೀರಾ? ಹೌದು. ಮುಖ್ಯವಾಗಿ ಕೃಷಿ ಬೆಳೆಗಳಿಗೆ ಹಲವಾರು ರೀತಿಯ ಕೀಟಗಳು ಮತ್ತು ರೋಗಗಳು ಬರ್ತವೆ. ಹೌದು. ಇವುಗಳನ್ನು ನಾವು ನಿರ್ವಹಣೆ ಮಾಡಿಕೊಳ್ಳಿಲ್ಲ ಅಂದರೆ ಸರಿಯಾದಂಥ ಒಂದು ಇಳುವರಿಯನ್ನು ಉತ್ಪಾದನೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹೌದು ಸರ್. ಆದರೆ ಇತ್ತೀಚೆಗೆ ಈ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ಒಂದು ವಿಚಾರವನ್ನು ನಾವು ರೈತ ಬಾಂಧವರಿಗೆ ಹೆಚ್ಚು ಒತ್ತಾಗಿ ಹೇಳ್ತಾ ಇದ್ದೀವಿ. ಖಂಡಿತ ಅವಶ್ಯಕತೆ ಇದೆ. ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ರಾಸಾಯನಿಕಗಳನ್ನು ಆದಷ್ಟು ಕಡಿಮೆ ಮಾಡಿ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳನ್ನೇ ಬಳಸ್ಕೋಬೇಕು ಅನ್ನೋ ಒಂದು ಪರಿಕಲ್ಪನೆ ಕೂಡ ಹೆಚ್ಚೆಚ್ಚಾಗಿ ನಮ್ಮ ಕೃಷಿಯಲ್ಲಿ ಬಳಕೆಯಾಗ್ತಾ ಇದೆ. ಮತ್ತು ಇದಕ್ಕೆ ಸಾಕಷ್ಟು ವಿಧಾನಗಳನ್ನು ಕೂಡ ತಾವು ತಜ್ಞರು ಇವತ್ತು ಅಭಿವೃದ್ಧಿ ಪಡಿಸಿದ್ದಾರೆ. ಮತ್ತು ನಮ್ಮಲ್ಲೇ ಇರುವಂತಹ ವಿಧಾನಗಳನ್ನು ಕೂಡ ಒಂದು ವೈಜ್ಞಾನಿಕವಾಗಿ ಅವುಗಳಿಗೆ ರೂಪನ್ನು ಕೊಟ್ಟು ಬಳಕೆಗೆ ತರ್ತಾ ಇದ್ದಾರೆ. ಹೌದು ಸರ್. ಈ ಒಂದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಬಗ್ಗೆ ತಾವಿವತ್ತು ಪರಿಚಯವನ್ನ ಮಾಡಿಕೊಡ್ಬೇಕು. ಮೊದಲಿಗೆ ಈ ಒಂದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಅವಶ್ಯಕತೆ ಏನು ಅಂತೀರಿ? ಖಂಡಿತ ಸರ್. ತಾವು ಈಗಾಗಲೇ ತಿಳಿಸಿಕೊಟ್ಟಂಗೆ ಪೀಠಿಕೆಯಲ್ಲಿ ದೇಶದಲ್ಲಿ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರ ಉತ್ಪಾದನೆಯನ್ನು ಮಾಡಬೇಕು ಅಂತ ಅನೇಕ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊತಾ ಬಂದ್ವಿ. ಅದರಲ್ಲಿ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ಇರ್ಬೋದು. ಸೊ ಮತ್ತು ಅದೇ ಥರ ನಾವು ರಸಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು, ಪೀಡನಾಶಕಗಳನ್ನು ಬಳಸ್ತಕ್ಕಂಥದ್ದು, ಅಂದರೆ ಕೀಟ ರೋಗ ಇರ್ಬೋದು, ಕಳೆಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಇವುಗಳನ್ನೆಲ್ಲ ನಾವು ಹೆಚ್ಚು ಹೆಚ್ಚು ಬಳಸ್ತಾ ಬಂದ್ವಿ. ಆದರೆಲ್ಲ ಇವುಗಳನ್ನು ನಾವು ವಿವೇಚನಾರಹಿತವಾಗಿ ಬಳಸ್ತಾ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಏನಾಗಿದೆ, ಇವುಗಳನ್ನು ಹೆಚ್ಚು ಹೆಚ್ಚು ಬಳಕೆ, ಅದರಲ್ಲೂ ರಾಸಾಯನಿಕಗಳು ಈಗ ನಮ್ಮ ಪರಿಸರದಲ್ಲಿ, ಅದರಲ್ಲೂ ನಾವು ತಿಂತಕ್ಕಂಥ ಆಹಾರ ಇರ್ಬೋದು, ಕುಡಿತಕ್ಕಂಥ ನೀರಿರ್ಬೋದು, ಅಥವಾ ಸೇವಿಸ್ತಕ್ಕಂಥ ಗಾಳಿ ಹಾಗೂ ಮಣ್ಣಿನಲ್ಲಿ ಈ ಒಂದು ಪೀಡನಾಶಕಗಳು ಅಂತ ನಾವೇನು ಹೇಳ್ತೀವಿ, ಅಥವಾ ರಸಗೊಬ್ಬರಗಳ ಹೆಚ್ಚು ಹೆಚ್ಚು ನಾವು ಕಂಡುಬಂದು ಈಗ ಪರಿಸರ ಒಂಥರ ಮಾಲಿನ್ಯ ಆಗಿದೆ ಅನ್ನೋಂಥ ಒಂದು ಕೂಗು ಕೇಳಿಬರ್ತಿದೆ. ಸೊ ಅದರಲ್ಲೂ ಸಹ ನಮ್ಮ ಕೃಷಿಯಲ್ಲಿ ಪ್ರಮುಖವಾಗಿ ರೈತರಿಗೆ ಮಟ್ಟಿಗೆ ಬಂದಾಗ ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಮಾಡೋಂಥದ್ರಲ್ಲಿ ಇವತ್ತು ಹೆಚ್ಚು ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಾ ಇದೆ. ಸೊ ಹಾಗಾಗಿ ಇಂಥ ರಾಸಾಯನಿಕಗಳನ್ನು ಕಡಿಮೆ ಮಾಡ್ಕೋಬೇಕು. ಯಾಕೆಂದರೆ ಈಗೆಲ್ಲ ಒಂದು ಸಾವಯವ ಕೃಷಿ ಮತ್ತು ಪರಿಸರ ಸ್ನೇಹಿ ವಿಧಾನಗಳನ್ನು ಬಳಸಿ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಉತ್ತಮ ಮೌಲ್ಯ ಇರುತ್ತೆ. ಸೊ ಮತ್ತು ಅದೇ ಥರ ಕ್ವಾಲಿಟಿನೂ ಸಹ ಹೆಚ್ಚು ಇರೋದ್ರಿಂದ ಅಂಥ ಒಂದು ಪರಿಸರಕ್ಕೆ ಹೊಂದ್ಕೊಳ್ತಕ್ಕಂಥ ವಿಧಾನಗಳನ್ನು ನಾವು ಬಳಸಿಕೊಂಡು ಈ ಕೀಟ ಮತ್ತು ರೋಗಗಳನ್ನು ನಾವು ನಿರ್ವಹಣೆಯನ್ನು ಮಾಡಿದ್ದೀವಿ ಆಗಿದ್ರೆ ಪರಿಸರದಲ್ಲಿ ಮತ್ತು ಈ ಒಂದು ಆಹಾರ ಪದಾರ್ಥಗಳಲ್ಲಿ ಈ ಒಂದು ಕೀಟನಾಶಕಗಳು ಅಥವಾ ಪೀಡನಾಶಕಗಳು ಅಂತ ಹೇಳ್ತೀವಿ ಅವುಗಳ ಉಳಿಕೆ ಇರ್ಬೋದು, ಅವುಗಳ ಬಳಕೆಯನ್ನು ಸಹ ನಾವು ಕಡಿಮೆ ಮಾಡಬಹುದು ಸರ್. ಜೊತೆಗೆ ಈ ಪೀಡನಾಶಕ, ರೋಗನಾಶಕ ಮತ್ತೆ ಈ ಕಳೆನಾಶಕ ಇಂಥವಕ್ಕೆಲ್ಲ ಸಾಕಷ್ಟು ವೆಚ್ಚನೂ ಕೂಡ ಆಗುತ್ತೆ. ಖಂಡಿತ. ಈಗೆಲ್ಲ ನಾವು ಖರ್ಚನ್ನು ಸಹ ನಾವು ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ಬೇಸಾಯದ ಖರ್ಚು ಸಹ ಜಾಸ್ತಿ ಆಗ್ತಿರೋದ್ರಿಂದ ರೈತರಿಗೂ ಸಹ ಎಲ್ಲೋ ಒಂದ್ ಕಡೆ ಹೊರೆ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಅನವಶ್ಯಕವಾಗಿ ಖರ್ಚಾಗ್ತಕ್ಕಂಥ ಖರ್ಚುಗಳನ್ನು ನಾವು ಅದರಲ್ಲೂ ರಸಗೊಬ್ಬರಗಳ ಮೇಲೆ ಇರ್ಬೋದು, ಪೀಡನಾಶಕಗಳ ಮೇಲೆ ಇರ್ತಕ್ಕಂಥವನ್ನು ಕಡಿಮೆ ಮಾಡಿಕೊಂಡು ಸುಲಭವಾಗಿ ನಾವು ಮಾಡ್ತಕ್ಕಂಥ ಮತ್ತು ಕೆಲವೊಂದು ಪರಿಸರ ಸ್ನೇಹಿ ವಿಧಾನಗಳನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಈ ಒಂದು ಬೆಳೆಗಳಲ್ಲಿ ಬರ್ತಕ್ಕಂಥ ಕೀಟ ಮತ್ತು ರೋಗಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ಬೋದು ಸರ್. ಇನ್ನು ಮುಖ್ಯವಾಗಿ ನಮ್ಮ ರೈತರು ಯಾವ್ಯಾವ ಈ ಪರಿಸರ ಸ್ನೇಹಿ ಕೀಟ ಮತ್ತು ರೋಗ ನಿರ್ವಹಣಾ ವಿಧಾನಗಳನ್ನು ಬಳಸ್ಕೋಬಹುದು ಅಂತೀರಿ? ಖಂಡಿತ ಸರ್. ತಾವು ಹೇಳ್ದಂಗೆ ಕೆಲವೊಂದು ಬೆಳೆಗಳಲ್ಲಿ ಆಯಾ ಬೆಳೆಗಳಿಗೆ ಅನುಗುಣವಾಗಿ ಮತ್ತು ಪರಿಸರಕ್ಕೆ ಅನುಗುಣವಾಗಿ ನಾವು ಕೆಲವೊಂದು ವಿಧಾನಗಳನ್ನು ಅಳವಡಿಸ್ತಾ ಬರ್ತೀವಿ. ಸೊ ಪ್ರಮುಖವಾಗಿ ಒಂದು ಸಸ್ಯಗಳನ್ನು ಅಥವಾ ಬೆಳೆಗಳಲ್ಲಿ ನಾವು ಬರ್ತಕ್ಕಂಥ ಕೀಟಗಳನ್ನು ನಿರ್ವಹಣೆ ಮಾಡೋದ್ರಲ್ಲಿ ಪ್ರಮುಖವಾಗಿ ಒಂದು ಸ್ವಚ್ಛ ಬೇಸಾಯ ಕ್ರಮಗಳನ್ನು ಅನುಸರಿಸತಕ್ಕಂಥದ್ದು ಇರ್ಬೋದು. ಮತ್ತೆ ಬೆಳೆಗಳಿಗೆ ಆಶ್ರಯ ಕೊಡ್ತಕ್ಕ ಅಂದ್ರೆ ಕೀಟ ಮತ್ತು ರೋಗಗಳಿಗೆ ಆಶ್ರಯ ಕೊಡ್ತಕ್ಕಂಥ ಸಸ್ಯಗಳನ್ನು ನಾವು ತೆಗೆದಾಕ್ತಕ್ಕಂಥ ಪ್ರಮುಖವಾಗಿ ಕಳೆಗಳಿರ್ಬೋದು, ಅಥವಾ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಕೊಳ್ಳುವಂಥದ್ದು, ಕೆಲವೊಂದು ನಾವೇ ತಯಾರು ಮಾಡಿಕೊಂಡು ಬಳಸ್ತಕ್ಕಂಥ ಪರಿಸರ ಸ್ನೇಹಿ ಕೀಟನಾಶಕಗಳು ಅಂತ ನಾವು ಹೇಳ್ತೀವಿ. ಸಸ್ಯ ಸಂರಕ್ಷಣೆಯಲ್ಲಿ ಈ ಜೈವಿಕ ಕೀಟನಾಶಕಗಳು ಅಂತ ಏನು ಹೇಳ್ತೀವಿ ಅವುಗಳನ್ನು ನಾವು ಬಳಸಿಕೊಂಡು ನಾವು, ಮತ್ತು ಕೆಲವೊಂದು ರೋಗ ಮತ್ತು ಕೀಟ ನಿರೋಧಕ ತಳಿಗಳು ಬಿಡುಗಡೆ ಆಗಿದೆ. ಸೊ ಅವುಗಳನ್ನು ನಾವು ಬಳಸಿದ್ದೆ ಆದರೆ ಮುಂದಿನ ಹಂತದಲ್ಲಿ ನಾವು ಕೀಟನಾಶಕಗಳನ್ನು ಅಥವಾ ರಾಸಾಯನಿಕಗಳನ್ನು ಬಳಕೆ ಮಾಡುವಂಥದ್ದು ಕಡಿಮೆ ಮಾಡೋದು. ಅದರಲ್ಲಿ ಬಂದಾಗ ನಾವು ಒಂದೊಂದಾಗಿ ನೋಡ್ತಾ ಹೋದರೆ ಮೊದಲಿಗೆ ನಮಗೆ ಪ್ರಮುಖವಾಗಿ ಹೆಚ್ಚು ಉಪಯೋಗ ಆಗ್ತಕ್ಕಂಥದ್ದು ಅಂದರೆ ಮಾಗಿ ಉಳುಮೆ. ಮಾಗಿ ಉಳುಮೆ ಅಂದರೆ ರೈತ ಬಾಂಧವರಿಗೆಲ್ಲ ಗೊತ್ತಿರುತ್ತೆ. ಸೊ ಏನಂತಂದ್ರೆ ಆಳವಾಗಿ ನಾವು ಉಳುಮೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಅಕಾಲಿಕವಾಗಿ ಬಂದಿರತಕ್ಕಂಥ ಮಳೆಯನ್ನು ನಾವು ಬಳಸ್ಕೊಂಡು ಮಣ್ಣಿನಲ್ಲಿರ್ತಕ್ಕಂಥ ಕೀಟ ಇರ್ಬೋದು, ಅದರದ ಮೊಟ್ಟೆ ಮರಿ ಹುಳುಗಳಿರ್ಬೋದು, ಕೋಶಗಳಿರ್ಬೋದು, ಅದೇ ಥರ ರೋಗದ ಕಣಗಳಿರ್ಬೋದು, ಕಳೆಯ ಬೀಜಗಳನ್ನು ನಾವು ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆ ಒಂದು ಹಿಂದಿನ ಬೆಳೆ ಅಥವಾ ಈ ಕಳೆದ ವರ್ಷದಲ್ಲಿ ಇದ್ದಂಥ ಬೆಳೆಯಲ್ಲಿ ಉಳುಕೆ ಆಗಿರ್ತಕ್ಕಂಥ ಕೀಟದ ಮೊಟ್ಟೆ ಮರಿ ಹುಳುಗಳೆಲ್ಲ ನಮಗೆ ನಾಶ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ಬೆಳೆಗೆ ಅದರ ತೊಂದರೆ ಆಗಂಥದ್ದು, ಹಾವಳಿ ಕೊಡ್ತಕ್ಕಂಥದ್ದು ನಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಹೆಚ್ಚು ಸಾಧ್ಯವಾದಷ್ಟು ಆಳವಾಗಿ ಉಳುಮೆ ಮಾಡುವಂಥದ್ದು, ಈ ಮಾಗಿ ಉಳುಮೆಯನ್ನು ಮಾಡ್ಕೊಳ್ಳೋದ್ರಿಂದ ಮುಂದಿನ ಹಂತದಲ್ಲಿ ಈ ರೋಗದಿಂದ ಅಥವಾ ಕೀಟದಿಂದ ಆಗ್ತಕ್ಕಂಥ ತೊಂದರೆಯನ್ನು ನಾವು ಕಡಿಮೆ ಮಾಡಬಹುದು. ಅಂದ್ರೆ ಮಾಗಿ ಉಳುಮೆಯನ್ನು ಸಾಧಾರಣವಾಗಿ ಯಾವ ಮಾಡ್ಕೋಬೇಕಾಗತ್ತೆ ಅಂತೇಳಿ, ಮುಂಗಾರು ಪ್ರಾರಂಭವಾಗುವಂತ ಸಂದರ್ಭದಲ್ಲಿ, ಅದರಲ್ಲೂ ಸಹ ಕೆಲವು ಪ್ರದೇಶಗಳಲ್ಲಿ ಇವಾಗ ಮೊದಲನೇ ಮಳೆ ಬರತಕ್ಕಂಥದ್ದು, ಇವಾಗ ಮೇ ತಿಂಗಳಲ್ಲಿ ನಮಗೆ ಮೊದಲನೇ ಮಳೆ ಶುರುವಾಗುತ್ತೆ, ಅವಾಗ ಬಂದಂತ ಮಳೆಯಲ್ಲಿ ಆ ಮಳೆಯನ್ನ ನಾವು ಬಳಸ್ಕೊಂಡು ಸೊ ಉಳುಮೆಯನ್ನ ಮಾಡಿದ್ದೆ ಆದ್ರೆ ಹಿಂದಿನ ವರ್ಷದ ಬೆಳೆಯಲ್ಲಿ ಇದ್ದಂತ ಕೀಟ ಮತ್ತು ಮರಿ ಹುಳುಗಳೆಲ್ಲ ಸಾಯುತ್ತೆ, ಅದ್ರ ಜೊತೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಸಹ ನಮಗೆ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಈ ಉಳುಮೆ ಮಾಡಿದಾಗ ಈ ಕೋಶಗಳು ಆ ಕಳೆ ಬೀಜಗಳು ಇವೆಲ್ಲ ಬಿಸಿಲಿಗೆ ಬೀಳ್ತವೆ, ಬಿಸಿಲಿಗೆ ಬೀಳ್ತವೆ, ಅವಾಗ ಏನಾಗ್ತವೆ ಅಕ್ಕಿಗಳು ಸಹ ಅವನ್ನ ಆಯ್ಕೊಂಡು ತಿಂತವೆ. ಅದ್ರ ಜೊತೆಗೆ ನಮ್ಗೆ ಬಿಸಿಲಿಗೆ ಯಾವಾಗ ಸೂರ್ಯನ ರಶ್ಮಿಗೆ ಒಡ್ತಾವ ಅವಾಗ ಏನಾಗ್ತಾವ ಅಲ್ಲೇ ಅವು ಸತ್ತೋಗಂತ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಂದ್ರೆ ಏನು ಮಳೆ ಬರುತ್ತಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ, ಹೌದು, ಅದನ್ನ ನಾವು ಬಳಸ್ಕೊಂಡು ಈ ಉಳುಮೆ ಮಾಡೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಕೂಡ ಮಾಡ್ಕೋ. ಖಂಡಿತ, ಅದು ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಮಾಡ್ತಾ ಇದ್ರು, ಇವಾಗೆಲ್ಲ ಆಗ್ತದೆ ಬದಲಾಗ್ತಿರ್ತಕ್ಕಂತ ಸನ್ನಿವೇಶದಲ್ಲಿ ಅದನ್ನೆಲ್ಲೋ ಒಂದ್ ಕಡೆ ಬಿಟ್ಟಿದ್ದಾರೆ. ಸೊ ಮತ್ತೆ ನಾವು ಅದನ್ನ ಬಳಸಿದ್ದೆ ಆದ್ರೆ ಈ ಒಂದು ಕೀಟ ರೋಗಗಳನ್ನ ನಾವು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಸಾಧಾರಣವಾಗಿ ನಾವು ಈ ಉಳುಮೆ ಮಾಡುವಾಗ ನೋಡ್ತಾ ಇರ್ತೀವಿ, ಮಾಗಿ ಉಳುಮೆ ಮಾಡುವಾಗ ಸಾಕಷ್ಟು ಹಕ್ಕಿ ಪಕ್ಷಿಗಳು ಆ ನೇಗಿಲಿನ ಜೊತೆಲೇ ಇದ್ದೇ ಇರ್ತವೆ. ಖಂಡಿತ, ಅವೆಲ್ಲ ಏನ್ ಮಾಡ್ತವೆ, ಕೋಶಗಳು ಇರ್ತವೆ ಅಥವಾ ಮರಿ ಹುಳು ಇರ್ತವೆ, ಅವುಗಳನ್ನ ಆಯ್ಕೊಂಡು ತಿನ್ನೋದಕ್ಕೆ ಬರ್ತವೆ. ಹಾಗಾಗಿ ಎಷ್ಟೋ ಒಂದು ಪರ್ಸೆಂಟೇಜ್ ನಮ್ಗೆ ಕೀಟಗಳ ಹಾವಳಿ ಮತ್ತೆ ಅದರಿಂದ ಆಗ್ತಕ್ಕಂಥ ನಷ್ಟ ನಮ್ಗೆ ತಪ್ಪುತ್ತೆ ಸರ್. ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯವಾದಂತ ವಿಧಾನ. ನಮ್ಮ ರೈತ ಬಾಂಧವರಿಂದ ಪಾರಂಪರಿಕವಾಗಿ ಮಾಡ್ಕೊಂಡು ಬರ್ತಲೇ ಇದಾರೆ, ಮಾಡ್ತಾ ಇದಾರೆ, ಕೆಲವೊಬ್ರು ಬಿಟ್ಟಿದ್ದಾರೆ, ಅದನ್ನ ಮತ್ತೆ ಪುನರಾವರ್ತನೆಯಾಗಿ ಮಾಡ್ಕೊಂಡ್ರೆ ಒಳ್ಳೇದು ಸರ್. ಮತ್ತೆ ಬೆಳೆ ಉಳಿಕೆಗಳನ್ನ ಮಣ್ಣಿಗೆ ಸೇರಿಸೋದಕ್ಕೂ ಇದರಿಂದ ಅನುಕೂಲ ಆಗುತ್ತೆ. ಖಂಡಿತ, ಬೆಳೆ ಉಳಿಕೆ ಸೇರಿಸ್ಕೊಳ್ಳುತ್ತೆ, ಅವು ಫಲವತ್ತತೆ ಹೆಚ್ಚಾಗುತ್ತೆ. ಸೊ ಅವಾಗ ನೀರು ಸಂರಕ್ಷಣೆ ಆಗುತ್ತೆ, ಮಣ್ಣು ಸಂರಕ್ಷಣೆ ಆಗುತ್ತೆ, ಮತ್ತೆ ಎಲ್ಲೋ ಒಂದು ಕೊಚ್ಚಣೆ ಆಗ್ತಕ್ಕಂಥ ಫಲವತ್ತತೆ ಆಗಿರ್ತಕ್ಕಂಥ ಮಣ್ಣು ಕೊಚ್ಚಣೆ ಆಗುವಂಥದ್ದು ಸಹ ನಾವು ತಡಿಬಹುದು. ಆದ್ರೆ ಒಂದು ಅಂಶವನ್ನ ನಾವಿಲ್ಲಿ ರೈತ ಬಾಂಧವರಿಗೆ ಹೇಳಬೇಕು ಅಂದ್ರೆ, ಮಾಗಿ ಉಳುಮೆಯನ್ನು ಮಾಡುವಾಗ ಇಳಿಜಾರಿಗೆ ಅಡ್ಲಾಗಿ ಮಾಡಿ. ಖಂಡಿತ, ಇಳಿಜಾರಿಗೆ ಅಡ್ಲಾಗೆ ಮಾಡಬೇಕು, ಯಾಕೆಂದ್ರೆ ಅವಾಗ ಏನಾಗುತ್ತೆ ನಮಗೆ ಫಲವತ್ತತೆಯನ್ನ ಮತ್ತು ನೀರನ್ನ ಸಂರಕ್ಷಣೆಯನ್ನು ನೀರನ್ನ ಸಂರಕ್ಷಣೆ ಮಾಡಬಹುದು, ಮಣ್ಣಿನ ಕೊಚ್ಚಣೆಯನ್ನು ತಡೆಗಟ್ಟಬಹುದು. ಇದು ಮಾಗಿ ಉಳುಮೆ ಬಹಳ ಮುಖ್ಯವಾದಂತ ಒಂದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನ ಅಂತ ಹೇಳಬಹುದು. ಹೌದು, ಇದನ್ನು ಬಿಟ್ಕೊಂಡ್ರೆ ಇನ್ನೇ ವಿಧಾನ ಬಳಸಿ. ಇನ್ನ ನೆಕ್ಸ್ಟ್ ಬಂದಾಗ ನಾವು ಸಾಗುವಳಿ ಪದ್ಧತಿಯನ್ನು, ನಾವು ಮಾಡ್ತಕ್ಕಂಥ ಬೇಸಾಯ ಕ್ರಮಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಅನುಕೂಲ ಆಗುತ್ತೆ ಅಂತ. ಯಾಕೆಂತಂದ್ರೆ ಕೀಟ ಮತ್ತು ರೋಗಕ್ಕೆ ಕೆಲವೊಂದು ಆಶ್ರಯ ಕೊಡ್ತಕ್ಕಂಥ ಬೆಳೆಗಳಿರ್ತವೆ, ಕೆಲವೊಂದು ಆಕರ್ಷಕವಾಗಿ ಕೀಟಗಳಿಗೆ ಬೆಳೆಗಳಿದಾವೆ. ಸೊ ಹಾಗಾಗಿ ಅವುಗಳನ್ನ ಸಾಗುವಳಿ ಪದ್ಧತಿಯನ್ನು ನಾವು ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಉದಾಹರಣೆಗೆ ನಾವು ಟೊಮ್ಯಾಟೊ ಅಂತ ಬೆಳೆಗಳಲ್ಲಿ ಚೆಂಡು ಮತ್ತೆ ಸಾಸಿವೆ ಇರ್ಬೋದು, ಈ ನಮ್ಮ ಕೃಷಿ ಬೆಳೆಗಳಲ್ಲಿ ಸಾಸಿವೆ, ಟೊಮ್ಯಾಟೊದಲ್ಲಿ 8 ಸಾಲಿಗೊಂದು ಸಾಲು ಚೆಂಡು ಹೂವನ್ನು ಹಾಕೋದ್ರಿಂದ ಸೊ ಕೀಟಗಳು ನಮಗೆ ಆಕರ್ಷಣೆ ಆಗುತ್ತೆ. ಯಾಕೆ ಅಂತಂದ್ರೆ ಹಳದಿ ಬಣ್ಣಕ್ಕೆ ಹೆಚ್ಚು ನಮ್ಮ ಕೀಟಗಳು ಆಕರ್ಷಣೆ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಅವುಗಳನ್ನು ನಾವು ಬೆಳೆಯೋದ್ರಿಂದ ಈ ಆಕರ್ಷಕ ಬೆಳೆಗಳಾಗಿ ನಮಗೆ ಅನುಕೂಲ ಆಗುತ್ತೆ. ಅವಾಗೇನು ಈ ಕಾಯಿ ಕೊರಕ ಇರ್ಬೋದು, ಅವುಗಳು ಮೊದಲಿಗೆ ನಮಗೆ ಈ ಚೆಂಡು ಹೂಕ್ಕೆ ಅವುಕ್ಕೆ ಬಂದು ಆಕರ್ಷಣೆ ಆಗೋದ್ರಿಂದ ಮುಖ್ಯ ಬೆಳೆಗೆ ಅದರಿಂದ ಆಗ್ತಕ್ಕಂಥ ತೊಂದರೆಯನ್ನು ನಾವು ತಪ್ಪಿಸ್ಬೋದು. ಅದೇ ಥರ ನಮ್ಮ ಈ ಒಂದು ಕಡಲೆನಲ್ಲಿ ಇರ್ಬೋದು ಅಥವಾ ಹತ್ತಿನಲ್ಲಿ ಈ ಒಂದು ಬೆಂಡೆಯನ್ನು ಹಾಕ್ತಕ್ಕಂಥದ್ದು, ಇವಾಗ ಶೇಂಗಾ ಅಂತ ಬೆಳೆಗಳಲ್ಲಿ ಸಾಸಿವೆಯನ್ನು ಉಚ್ಚೆಳ್ಳನ್ನು ಅವುಗಳನ್ನು ಮೊದಲೆಲ್ಲ ಹಾಕ್ತಾ ಇದ್ರು. ಆದರೆ ಅವನ್ನೆಲ್ಲ ಇವಾಗ ಏನಾಗ್ತದೆ, ವೈಜ್ಞಾನಿಕ ಯಾಂತ್ರೀಕರಣ ಬಳಕೆ ಆದಂತಾದಂತೆ ಇವುಗಳೆಲ್ಲ ಕಡಿಮೆ ಆಗಿದೆ. ಸೊ ಆ ಒಂದು ಹಂತದಲ್ಲಿ ಇವುಗಳನ್ನು ನಾವು ಬಳಸೋದ್ರಿಂದ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಅದೇ ಥರ ಚೆಂಡುವನ್ನು ಬಳಸೋದ್ರಿಂದ ಟೊಮ್ಯಾಟೊದಲ್ಲಿ ಮತ್ತೊಂದು ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಬೇರುಗಂಟು ಜಂತುಹುಳು ನೆಮಟೋಡ್ ಅಂತ ನಾವೇನು ಹೇಳ್ತೀವಿ ಅವು ಜಾಸ್ತಿ ಆಗ್ತಿದೆ. ಸೊ ಅವುಗಳನ್ನು ನಾವು ನಿರ್ವಹಣೆ ಮಾಡ್ಬೋದು ಅಂತಂದ್ರೆ ಈವನ್ ನಾವು ಪಾಲಿ ಹೌಸ್ಗಳಲ್ಲಿ ಚೆಂಡುವನ್ನು ಹಾಕ್ತಕ್ಕಂಥದ್ದು ಇರ್ಬೋದು ಅಥವಾ ಮುಖ್ಯ ಬೆಳೆಗಳಲ್ಲಿ ಅದು ಟೊಮ್ಯಾಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಇಂಥ ಬೆಳೆಗಳ ಮಧ್ಯೆ ಈ ಚೆಂಡುವನ್ನು ಹಾಕೋದ್ರಿಂದ ಈ ನೆಮಟೋಡ್ ಅಂತ ನಾವೇನು ಹೇಳ್ತೀವಿ, ಬೇರುಗಂಟು ಜಂತುಹುಳುಗಳನ್ನು ಸಹ ನಾವು ನಿರ್ವಹಣೆ ಮಾಡುದು. ಇಲ್ಲ ಅಂತಂದ್ರೆ ತಾವು ತಜ್ಞರು ಹೇಳ್ತಾ ಇರ್ತೀರಾ, ಈ ಹಸಿರುಮನೆಯಲ್ಲಿ ಈ ತರಕಾರಿ ಮತ್ತೆ ಹೂವಿನ ಬೆಳೆಗಳನ್ನ ಬೆಳೆದಾದ್ಮೇಲೆ ಒಂದು ಬೆಳೆಯನ್ನ ಚೆಂಡುವೆ ಹೌದು ಖಂಡಿತ. ಅವಾಗ ಏನಾಗುತ್ತೆ, ಆ ಒಂದು ಬೇರುಗಳಲ್ಲಿ ಆಕರ್ಷಕ ವಸ್ತುಗಳು ಇರ್ತವೆ, ಆ ಕೆಮಿಕಲ್ಸ್. ಸೊ ಅವುಗಳೇನಾಗ್ತವೆ, ನಮ್ಮ ಜಂತುಹುಳುಗಳನ್ನ ಆಕರ್ಷಣೆ ಮಾಡ್ಕೊಂಡು ನಾಶ ಮಾಡುತ್ತೆ. ಅದೇ ತರ ಭತ್ತದಲ್ಲಿ, ಇವಾಗ ಭತ್ತದಲ್ಲಿ ಕೆಲವು ಪ್ರದೇಶದಲ್ಲಿ ಕಂದುಜಿಗಿ ಹುಳು ಸಮಸ್ಯೆ ಜಾಸ್ತಿ ಆಗಿರುತ್ತೆ, ಕಾಂಡ ಕೊರಕದ ಸಮಸ್ಯೆ ಜಾಸ್ತಿ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ, ಪ್ರತಿ 8 ಸಾಲಿಗೆ 2 ಸಾಲನ್ನ ತಪ್ಪಿಸಿ ನಾವು ನಾಟಿ ಮಾಡೋದಿದ್ದ. ಸೊ ಏನಾಗುತ್ತೆ, ಅವಾಗ ನಮ್ಗೆ ಗಾಳಿ ಆಡೋದಕ್ಕೆ ಅನುಕೂಲ ಆಗುತ್ತೆ, ಬೆಳಕ್ ಬೀಳುತ್ತೆ, ಅವಾಗ ಅನುಕೂಲ ಆಗುತ್ತೆ. ಅದೇ ತರ ಬೆಂಕಿ ರೋಗ, ಹೆಚ್ಚು ಸಾಂದ್ರತೆ ಇರೋದ್ರಿಂದ ಬೆಂಕಿ ರೋಗ ಜಾಸ್ತಿ ಆಗುತ್ತೆ. ಆದ್ರೆ ಅಂತರವನ್ನ ಕೊಟ್ಟಾಗ ಅದಕ್ಕೆ ನಾವು ಶ್ರೀ ಪದ್ಧತಿಯಲ್ಲಿ ಭತ್ತವನ್ನ ಅಥವಾ ಸಾಲ್ನಾಟಿಯಲ್ಲಿ ಭತ್ತವನ್ನ ನಾವು ಮಾಡೋದ್ರಿಂದ ಏನಾಗುತ್ತೆ, ನಾವು ಕೀಟ ಮತ್ತು ಅದರಲ್ಲೂ ಕಾಂಡ ಕೊರಕ ಇರ್ಬೋದು ಅಥವಾ ಕಂದು ಜಿಗಿಯನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು. ಅದೇ ತರ ಈ ಹೊಟ್ಟಿನ ಬೂದಿ, ಸುಟ್ಟಿರತಕ್ಕಂತ ಹೊಟ್ಟಿನ ಬೂದಿಯನ್ನ ನಾವು ಹೋಟ್ಲುಗಳಲ್ಲಿ ಸುಡ್ತಾರ, ಆ ಬೂದಿಯನ್ನ ನಾವು ಎಕರೆಗೆ 800 ಕೆಜಿ ಅಷ್ಟು ಬಳಸೋದ್ರಿಂದ ಭತ್ತದಲ್ಲಿ ಬರ್ತಕ್ಕಂಥ ಈ ಬೆಂಕಿ ರೋಗವನ್ನ ತಡ್ಕೋಬಹುದು. ಯಾಕೆಂದ್ರೆ ಅದರಲ್ಲಿ ಸಿಲಿಕಾನ್ ಅನ್ನೋ ಒಂದು ಅಂಶ ಇರುತ್ತೆ, ಅದು ಭತ್ತಕ್ಕೆ ಅನುಕೂಲ ಆಗೋದ್ರಿಂದ ನಮ್ಗೆ ಪೋಷಕಾಂಶವೂ ಆಗುತ್ತೆ ಮತ್ತೆ ರೋಗವನ್ನು ತಡೆಗಟ್ಟಕ್ಕೆ ಅನುಕೂಲ ಆಗುತ್ತೆ ಸರ್. ಇದು ಮುಖ್ಯವಾಗಿ ಸಾಗುವತಿ ಪದ್ಧತಿಯಲ್ಲಿ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ವಿಧಾನ ಇದೆ? ಇದನ್ನ ಬಿಟ್ಟರೆ ನಾವು ಕೀಟಗಳನ್ನ ನೋಡಿದಾಗ, ಇತ್ತೀಚಿನಗಳನ್ನ ನಾನು ಮೊದಲೇ ಹೇಳ್ತಿದ್ದೆ, ಈ ಆಕರ್ಷಕ ಬೆಳೆಗಳನ್ನ ಬೆಳೆಯೋದ್ರಿಂದ ಕೀಟವನ್ನ ಆಕರ್ಷಣೆ ಮಾಡಬಹುದು ಅಂತ. ಸೊ ಯಾವಾಗ ನಾವು ಆಕರ್ಷಕ ಬೆಳೆಯನ್ನ ಬೆಳೆಯಲು, ಇವಾಗ ಏನಾಗಿದೆ, ಆಕರ್ಷಕ ಬಲೆಗಳನ್ನ, ಈ ಫೆರಮೋನ್ ಟ್ರಾಪ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಲಿಂಗಾಕರ್ಷಕ ಬಲೆಗಳನ್ನ ಕೆಲವೊಂದು ಬೆಳೆಗಳಲ್ಲಿ ಮತ್ತು ಕೆಲವೊಂದು ಬೆಳೆಗಳಲ್ಲಿ ಆಯಾ ಬೆಳೆಗೆ ಅನುಕೂಲವಾಗಿ ಆ ಬಲೆಗಳು ನಮಗೆ ಸಿಗ್ತಿದ್ದಾವೆ. ಅವುಗಳನ್ನ ನಾವು ಬಳಸೋದ್ರಿಂದ ಕೀಟವನ್ನ ಮೊದಲೇ ನಾವು ಆಕರ್ಷ ಮಾಡಿ ಆ ಒಂದು ಮೊಟ್ಟೆಯನ್ನು ಹಿಡಿಯುವಂಥ ತಪ್ಪಿಸ್ಬೋದು. ಉದಾಹರಣೆಗೆ ನಾವು ತೊಗರಿಯಲ್ಲಿ, ಕಡಲೆಯಲ್ಲಿರ್ಬೋದು, ಅಥವಾ ಹೌರೆನಲ್ಲಿ ಕಾಯಿ ಕೊರಕದ ಹಾವಳಿ ಹೆಚ್ಚು. ಸೊ ಅದರಲ್ಲಿ ನಾವು ತೊಗರಿಯಲ್ಲಿ ಪ್ರಮುಖವಾಗಿ ಈ ಕಾಯಿ ಕೊರಕ ಆಕರ್ಷಣೆಯನ್ನ ನಾವು ತಪ್ಪಿಸ್ಬೇಕು ಅಂತಂದ್ರೆ ಎಕರೆಗೆ 8 ರಷ್ಟು ಈ ಲಿಂಗಾಕರ್ಷಕ ಬಲೆಗಳು ಅಂತ ಬರ್ತವೆ, ಕಾಯಿ ಕೊರಕ ಲಿಂಗಾಕರ್ಷಕ ಬಲೆಗಳು ಅಥವಾ ಪಾಡ್ ಬೋರರ್ ಫೆರಮೋನ್ ಟ್ರಾಪ್ಸ್ ಅಂತಲೇ ಸಿಗ್ತವೆ. ಅವುಗಳನ್ನ ನಾವು ಎಕರೆಗೆ 8 ರಷ್ಟು ನಾವು ಮೊಗ್ಗು ಆಗುವಂತ ಸಮಯದಲ್ಲಿ ಕಟ್ಟಿದಾಗ ಚಿಟ್ಟೆ ಬಂದು ಮೊಟ್ಟೆಯನ್ನ ಇಡೋದಕ್ಕಿಂತ ಮೊದಲು ಆ ಚಿಟ್ಟೆಯನ್ನೇ ನಾವು ಆಕರ್ಷಣೆ ಮಾಡೋದ್ರಿಂದ ಸಾಯಿಸಬಹುದು. ಅಲ್ಲಿ ಗಂಡು ಹೆಣ್ಣು ಮಿಲನ ಆಗೋದ್ರಿಂದ ಸಂತತಿಯನ್ನ ತಪ್ಪಿಸಬಹುದು. ಸೊ ಆದ್ರಿಂದ ಏನಾಗುತ್ತೆ, ಮುಂದಿನ ಹಂತದಲ್ಲಿ ತೊಂದರೆ ಆಗೋದು ತಪ್ಪಿಸಬಹುದು. ಅದೊಂದು. ಅದೇ ತರ ನಮ್ಮ ತಿಪ್ಟೂರು ಭಾಗದಲ್ಲಿ ಈ ತೆಂಗಿಗೆ ಈ ರೈನಾಸರಸ್ ದುಂಬಿ ಮತ್ತು ಕೆಂಪು ಮೋತಿ ಹುಳು ಹಾವಳಿ ಜಾಸ್ತಿ. ಸೊ ಅದಕ್ಕೂ ಸಹ ನಮ್ಗೆ ರೈನಾಸರಸ್ ಬೀಟಲ್ ಮತ್ತೆ ಕೆಂಪು ಮೋತಿ ಹುಳುಕ್ಕೆ ಎರಡಕ್ಕೂ ಸಹ ನಾವು ಆಕರ್ಷಕ ಬಲೆಗಳು ಸಿಗ್ತವೆ. ಅಲ್ಲಾದ್ರೆ ಎಕರೆಗೆ 2 ಅಷ್ಟು ನಾವು ಬಳಸೋದ್ರಿಂದ ಅವುಗಳನ್ನು ಆಕರ್ಷಣೆ ಮಾಡಬಹುದು. ಮತ್ತೆ ಹಣ್ಣಿನ ಬೆಳೆಗಳಲ್ಲಿ ಬಂದಾಗ ಮಾವು, ಮಾವಿನಲ್ಲಿ ತಮ್ಗೆಲ್ಲ ಗೊತ್ತಿರೋದು ಹಣ್ಣಿನ ನೊಣದ ಸಮಸ್ಯೆ ಜಾಸ್ತಿ. ಆ ಹಣ್ಣಿನ ನೊಣ ನಾವು ಕೊಯ್ದಾಗಲೇ ಗೊತ್ತಾಗಂತದ್ದು. ಸೊ ಅದಕ್ಕೆ ಏನ್ ಮಾಡ್ಕು, ನಾವು ಹೂ ಆಗುವಂತ ಸಮಯದಲ್ಲಿ ಎಕರೆಗೆ 8 ರಷ್ಟು ಈ ಹಣ್ಣಿನ ನೊಣ ಆಕರ್ಷಕ ಬಲೆಗಳನ್ನ ಕಟ್ಟೋದ್ರಿಂದ ಹಣ್ಣಿನ ನೊಣದ ಹಾವಳಿಯಿಂದ ತಪ್ಪಿಸಬಹುದು. ಅದೇ ತರ ತರಕಾರಿ ಬೆಳೆಗಳಲ್ಲಿ ಬಂದಾಗ ಈ ಹಾಗಲಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಹೀರೆಕಾಯಿ, ಅವುಗಳಲ್ಲಿ ನಮ್ಗೆ ಹಣ್ಣಿನ ನೊಣದ ಸಮಸ್ಯೆ, ಕಲ್ಲಂಗಡಿ, ಅಲ್ಲೂ ಸಹ ನಮ್ಗೆ ಹಣ್ಣಿನ ನೊಣದ ಆಕರ್ಷಕ ಬಲೆಗಳನ್ನ ನಾವು ಬಳಸೋದ್ರಿಂದ ಈ ಕೀಟಗಳನ್ನ ನಾವು ಪರಿಸರ ಸ್ನೇಹಿಯಾಗಿ ಅಂದ್ರೆ ಔಷಧಿಯನ್ನ ಹೊಡೆದಲ್ಲೇ ಅವುಗಳನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು ಸರ್. ಅಂದ್ರೆ ಈಗ ಈ ತೆಂಗಿನ ಬೆಳೆ ಲಿಂಗಾಕರ್ಷಕ ಬಲೆಗಳು ಅಂತ ಹೇಳಿರಲ್ಲ, ಈ ತೆಂಗಿನ ಒಂದು ರೈನೋಸರಸ್ ದುಮ್ಮಿ ಮತ್ತೆ ಕೆಂಪು ಮೂತಿ ಹುಳುಗಳು, ಹೌದು, ಎಲ್ಲಿ ಅವನ್ನ ಸ್ಥಾಪಿಸಬೇಕಾಗತ್ತೆ ಅಂತೀರಿ? ಅವು ತೆಂಗಿನ ತೋಟದಲ್ಲಿ ಬಂದಾಗ ನಾವು ಮೊದಲೆಲ್ಲ ರೈತರು ಏನ್ ಮಾಡ್ತಾರೆ, ತೆಂಗಿನ ಮರಕ್ಕೆ ಕಟ್ತಾ ಇದ್ರು, ಅದು ತಪ್ಪು ವಿಧಾನ. ಸೊ ಅದ್ರ ಬದಲು ನಾವು ತೆಂಗಿನ ತೋಟದ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಗಳನೋ ಅಥವಾ ಯಾವ್ದೋ ಒಂದು ಮರ ಇದ್ರೆ ಅಥವಾ ಏನಾದ್ರು ಒಂದು ಕಂಬ ಅಂತದ್ದು ಇದ್ರೆ, ಏನೂ ಇಲ್ಲ ಅಂದ್ರೆ ಒಂದು ಗಳವನ್ನ ನೆಟ್ಟು ನಾವು ಒಂದು 6 ಅಡಿ ಎತ್ತರದಲ್ಲಿ ನಾವು ಕಟ್ಟಿದ್ರೆ, ತೆಂಗಿನ ತೋಟದ ಮಧ್ಯೆ ಒಂದು ಕೊನೆಯ ಭಾಗದಲ್ಲಿ ಒಂದು ನಾವು ಕಟ್ಟಿದ್ರೆ, ಸೊ ಅವುಗಳನ್ನ ಆದಷ್ಟು ತೆಂಗಿನ ಮರಕ್ಕೆ ಸಾಧ್ಯವಷ್ಟು ಕಟ್ಟಲೇಬಾರದು, ಅದನ್ನು ಎಚ್ಚರಿಕೆಯನ್ನ ವಹಿಸಬೇಕು. ಇದು ಕೂಡ ಮುಖ್ಯವಾಗಿ ಲಿಂಗಾಕರ್ಷಕ ಬಲೆಗಳ ಬಳಕೆ ಇದು ಕೂಡ ಒಂದು ರೀತಿ ರಾಸಾಯನಿಕ ರಹಿತವಾದಂತ ವಿಧಾನ ಹೇಳಬಹುದು. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ವಿಧಾನ ಇದೆ? ಇದನ್ನ ಬಿಟ್ಟರೆ ಇತ್ತೀಚಿನಗಳಲ್ಲಿ ಬೆಳೆಗಳಲ್ಲಿ ರೋಗಗಳನ್ನ ನಾವು ನಿಯಂತ್ರಣ ಮಾಡೋದ್ರಲ್ಲಿ ಹೆಚ್ಚು ನಾವು ರಾಸಾಯನಿಕಗಳನ್ನ ಬಳಸ್ತೀವಿ, ಅಥವಾ ಶಿಲೀಂದ್ರನಾಶಕಗಳನ್ನ ಬಳಸ್ತೀವಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಮಣ್ಣಿನಿಂದ ಬರತಕ್ಕಂಥ ರೋಗಗಳು ಹೆಚ್ಚು ಹೆಚ್ಚು, ಈ ಬುಡಕೊಳೆ ಇರ್ಬೋದು, ಬೇರುಕೊಳೆ ಇರ್ಬೋದು, ಸಸಿಕೊಳೆ ಇರ್ಬೋದು, ಅವುಗಳನ್ನ ನಾವು ಹೆಚ್ಚು ಕಾಣ್ತಿದ್ದೀವಿ. ಅವುಗಳನ್ನ ನಾವು ಯಾಕೆಂತಂದ್ರೆ ಸಾವಯವ ವಸ್ತುಗಳನ್ನ ಮಣ್ಣಿಗೆ ಬಳಕೆ ಮಾಡೋದು ಕಡಿಮೆ ಆಗ್ತಿರೋದ್ರಿಂದ ಇಂತಹ ರೋಗಗಳು ಜಾಸ್ತಿ. ಅದಕ್ಕೆ ನಾವು ಜೈವಿಕ ಶಿಲೀಂದ್ರನಾಶಕಗಳು ಅಂತ ಟ್ರೈಕೋಡರ್ಮಾ ಅಂತ ರೈತ ಬಾಂಧವರು ಕೇಳಿದ್ದಾರೆ, ಮತ್ತು ಇವೆಲ್ಲ ಈಗಾಗಲೇ ಬಳಕೆಯಲ್ಲಿದೆ. ಈ ಟ್ರೈಕೋಡರ್ಮಾ ಅನ್ನೋದು ನಮಗೆ ಹೆಚ್ಚು ನಮಗೆ ಉಪಯೋಗ ಆಗ್ತಕ್ಕಂಥದ್ದು ಬೆಳೆಗಳಲ್ಲಿ. ಇದನ್ನು ನಾವು 3 ವಿಧಾನದಲ್ಲಿ ಬಳಸ್ಬೋದು. ಇದನ್ನ ಬೀಜಕ್ಕೆ ಉಪಚಾರ ಮಾಡಿನೂ ಸಹ ಬಳಸ್ಬೋದು, ಮಣ್ಣಿಗೆ ನಾವು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಅಥವಾ ಬೇವಿನ ಹಿಂಡಿ ಜೊತೆ ಮಿಶ್ರಣ ಮಾಡಿ ನಾವು ಬಳಸ್ಬೋದು, ಇಲ್ಲಾಂದ್ರೆ ನೇರವಾಗಿ ಮಣ್ಣಿಗೆ ಸಹ ಇದನ್ನ ಹಾಕ್ಬೋದು. ಸೊ ಆ ತರ ಹಾಕೋದ್ರಿಂದ ನಮ್ಗೆ ಮಣ್ಣಿನಲ್ಲಿ ಬರ್ತಕ್ಕಂಥ ಈ ಕೊಳೆ ರೋಗ, ಶುಂಠಿಯಲ್ಲಿ ಬರ್ತಕ್ಕಂಥ ಕೊಳೆ ರೋಗ ಇರ್ಬೋದು, ಅಥವಾ ಆಲೂಗೆಡ್ಡೆನಲ್ಲಿ ಬರ್ತಕ್ಕಂಥ ಕೊಳೆ ರೋಗ, ಟೊಮಾಟೋದಲ್ಲಿ ಬರತಕ್ಕಂಥ ಸೊರಗು ರೋಗಗಳಿರ್ಬೋದು, ಅದೇ ತರ ಪ್ರಮುಖವಾಗಿ ತೆಂಗಿನಲ್ಲಿ ಅಣಬೆ ರೋಗ ಮತ್ತು ರಸ ಸೋರತಕ್ಕಂಥ ರೋಗವನ್ನ ನಿರ್ವಹಣೆ ಮಾಡೋದ್ರಲ್ಲಿ ನಾವು ಈ ಟ್ರೈಕೋಡರ್ಮವನ್ನ ನಾವು ಬಳಸೋದಕ್ಕೆ ಹೇಳ್ತೀವಿ. ಬೀಜೋಪಚಾರಕ್ಕೆ ಅಂತ ಬಂದಾಗ ಕೃಷಿ ಬೆಳೆಗಳಲ್ಲಿ ನಾವು 1 ಕೆಜಿ ಬೀಜಕ್ಕೆ 10 ಗ್ರಾಂನಷ್ಟು ಪ್ರತಿ ಕೆಜಿ ಬೀಜಕ್ಕೆ ನಾವು ಮಿಶ್ರಣ ಮಾಡಿ ಬಳಸುವಂಥದ್ದು. ಮಣ್ಣಿಗೆ ಹಾಕೋದಾದ್ರೆ ಸೊ ಅವರು ಎಕರೆ ಗಟ್ಟಲೆ ಹಾಕ್ತೀವಿ ಅಂತ ಬಂದಾಗ 1 ಎಕರೆಗೆ 5 ಕೆಜಿಯಷ್ಟು ಟ್ರೈಕೋಡರ್ಮವನ್ನು ನಾವು ಮಣ್ಣಿಗೆ ಬೆರೆಸಬಹುದು. ಅದನ್ನ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಹೆಚ್ಚು ಅನುಕೂಲ ಲಾಭ ಆಗುತ್ತೆ. ಎಷ್ಟು ಕೊಟ್ಟಿಗೆ ಗೊಬ್ಬರ ಜೊತೆ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿಯಷ್ಟು ಟ್ರೈಕೋಡರ್ಮವನ್ನು ನಾವು ಮಿಶ್ರಣ ಮಾಡಿ ನಾವು ಮಣ್ಣಿಗೆ ಹಾಕೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಅದೇ ತರ ತೆಂಗಿನಲ್ಲಿ ನಾವು ಶಿಫಾರಸ್ ಇರತಕ್ಕಂಥದ್ದು 1 ಕ್ವಿಂಟಾಲ್ ಅಂದ್ರೆ 100 ಕೆಜಿ ಬೇವಿನ ಹಿಂಡಿಗೆ 1 ಕೆಜಿ ಟ್ರೈಕೋಡರ್ಮ ಅನ್ನು ನಾವು ಮಿಶ್ರಣ ಮಾಡಿಬಿಟ್ಟು 1 ಪ್ರತಿ ಮರಕ್ಕೆ 5 ಕೆಜಿಯಷ್ಟು ಟ್ರೈಕೋಡರ್ಮ ಮಿಶ್ರಿತವಾಗಿರ್ತಕ್ಕಂಥ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಈ ರಸ ಸೋರ್ತಕ್ಕಂಥ ರೋಗ, ಸೊರಗ ರೋಗ ಅಂತ ಹೇಳಿದ್ರೆ ಅದು ಇರ್ಬೋದು, ಅಣಬೆ ರೋಗ ಮತ್ತೆ ಸುಳಿ ಕೊಳೆ, ಅದು ಅಡಕೆನಲ್ಲೂ ಅಷ್ಟು ತೆಂಗಿನಲ್ಲೂ ಸಹ ನಮ್ಗೆ ಹೆಚ್ಚು ಸಮಸ್ಯೆಯನ್ನು ಕಾಡುತ್ತೆ. ಅದನ್ನ ನಾವು ಯಶಸ್ವಿಯಾಗಿ ನಿರ್ವಹಣೆಯನ್ನ ಮಾಡಬಹುದು ಸರ್. ಇದನ್ನ ಬಿಟ್ರೆ ನಮ್ಗೆ ಸೂಡೋಮೋನಾಸ್ ಅಂತ ಮತ್ತೊಂದು ಜೈವಿಕ ಬ್ಯಾಕ್ಟೀರಿಯಾ ಸಿಗುತ್ತೆ ದುಂಡಾಣ. ಸೊ ಅದು ಸಹ ನಮ್ಗೆ ನಾವು PGPR ಅಂತೀವಿ, ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋ ಬ್ಯಾಕ್ಟೀರಿಯಾ ಅಂತ. ಅಂದ್ರೆ ಬೆಳೆಯನ್ನ ಪ್ರಚೋದನೆಯನ್ನು ಮಾಡುತ್ತೆ, ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗವನ್ನು ಸಹ ನಾವು ತಡೆಗಟ್ಟು. ಇದನ್ನ ಮಣ್ಣಿಗೂ ಸಹ ಬಳಸಬಹುದು. ಅದೇ ತರ ಸಿಂಪರಣೆಯನ್ನು ಸಹ ಇವಾಗೆಲ್ಲ ಜೈವಿಕ ಅಂದ್ರೆ ದ್ರಾವಣ ಲಿಕ್ವಿಡ್ ಫಾರ್ಮುಲೇಷನ್ ಸಿಗ್ತವೆ ನೀರು, ಸೊ ಅವುಗಳನ್ನ ಪೌಡರ್ ಜೊತೆಗೆ ಲಿಕ್ವಿಡ್ ಸಹ ನಮ್ಗೆ ಸಿಗೋದ್ರಿಂದ ಇವುಗಳನ್ನ ಸಿಂಪರಣೆಯನ್ನು ಮಾಡಬಹುದು. ಪ್ರತಿ ಒಂದು ಲೀಟರ್ ನೀರಿಗೆ 2 ml ಇಂದ 5 ml ವರೆಗೂ ಬೆರೆಸ್ಕೊಂಡು ನಾವು ಬೆಳೆಗಳಿಗೆ ಬರ್ತಕ್ಕಂತ ಇವಾಗ ಭತ್ತದಲ್ಲಿ ಬರ್ತಕ್ಕಂತ ಈ ಬೆಂಕಿ ರೋಗಕ್ಕಿರ್ಬೋದು, ಅಥವಾ ನಾವು ಈ ಶೀತ್ ಬ್ಲೈಟ್ ಅಂತ ಬರುತ್ತೆ, ತೆನೆ ಕವಚ ಅಂಗಮಾರಿ ರೋಗ ಅಂತ ಭತ್ತದಲ್ಲಿ ಬರುತ್ತೆ ಅದಕ್ಕಿರ್ಬೋದು, ಅಥವಾ ಶುಂಠಿಯಲ್ಲಿ ಸಹ ನಾವು ಸಿಂಪರಣೆ ಮಾಡಬಹುದು, ಟೊಮ್ಯಾಟೋದಲ್ಲಿ ಇರ್ಬೋದು, ಎಲ್ಲಾ ಬೆಳೆಗಳಲ್ಲಿ ಬರ್ತಕ್ಕಂಥ ಈ ದುಂಡಾಣುವಿನ ಸೊರಗು ರೋಗ ಅಂತ ಏನ್ ಹೇಳ್ತೀವಿ ಆ ಸೊರಗು ರೋಗ ನಿರ್ವಹಣೆಯಲ್ಲಿ ನಾವು ಮಣ್ಣಿಗೂ ಸಹ ಟ್ರೈಕೋಡರ್ಮ ತರ ಬಳಸಬಹುದು, ಅದೇ ತರ ಸಿಂಪರಣೆಯನ್ನು ಸಹ ನಾವು ಮಾಡ್ಕೋಬಹುದು ಸರ್. ಅಂದ್ರೆ ಇದು ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಅಂತ, ಇದು ಒಂದು ಬ್ಯಾಕ್ಟೀರಿಯಾವನ್ನ ಕೊಲ್ತಕ್ಕಂಥ ಮತ್ತು ಶಿಲೀಂಧ್ರವನ್ನು ಸಹ ನಾವು ಕೊಲ್ತಕ್ಕಂಥ ಒಂದು ಅನುಕೂಲ ಆಗ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಇದನ್ನ ನಾವು ಬಳಸ್ಕೋಬಹುದು. ಇದನ್ನು ಬಿಟ್ಕೊಂಡ್ರೆ ಇನ್ನೇ ವಿಧಾನಗಳಿದ್ದಾವೆ. ಇದನ್ನ ಬಿಟ್ರೆ ನಾವು ಕೀಟಗಳಲ್ಲಿ ಬಂದಾಗ ಈ ಬೇವು ನಮಗೆ ಪ್ರಮುಖವಾದಂತಹ ಒಂದು ಕೀಟನಾಶಕ, ಬೇವು ಆಧಾರಿತ ಕೀಟನಾಶಕಗಳು ಅಂದ್ರೆ ಬೆಳೆಗಳಲ್ಲಿ ಬೇವು ಎಲೆ ಇರ್ಬೋದು, ಹಿಂಡಿ ಇರ್ಬೋದು, ಅಥವಾ ಕಷಾಯ ಇರ್ಬೋದು, ಎಲ್ಲ ನಮ್ಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ಅದರಲ್ಲಿ ರೈತ ಬಾಂಧವರು ಬೇವಿನ ಹಿಂಡಿಯನ್ನ ಸಿಕ್ಕಿದಾಗ ಒಂದು ತೆಂಗಿನ ಮರಕ್ಕಾದ್ರೆ 5 ಕೆಜಿಯಷ್ಟು, ಅಡಕೆ ಮರಕ್ಕಾದ್ರೆ 2 ಕೆಜಿಯಷ್ಟು, ಅಥವಾ ಶುಂಠಿ ಅಂತ ಬೆಳೆಗಳಲ್ಲಾದ್ರೆ ಎಕರೆಗೆ 2 ಕ್ವಿಂಟಲ್ ಅಂದ್ರೆ 200 ಕೆಜಿಯಷ್ಟು ಈ ಬೇವಿನ ಹಿಂಡಿಯನ್ನ ಬಳಸೋದ್ರಿಂದ ಅದು ಪೋಷಕಾಂಶವಾಗೂ ಕೆಲಸ ಮಾಡುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ಕೀಟಗಳನ್ನು ಸಹ ನಾಶ ಮಾಡುತ್ತೆ, ಜಂತುಹುಳುಗಳನ್ನು ಸಹ ನಮ್ಗೆ ನಿಯಂತ್ರಣ ಮಾಡುತ್ತೆ, ಅದೇ ತರ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಸಹ ಕೊಡುತ್ತೆ. ಸೊ ಅದನ್ನ ಜೊತೆಗೆ ಈ ಬೇವಿನ ಹಿಂಡಿ ಮತ್ತೊಂದು ಅನುಕೂಲ ಏನಂದ್ರೆ ನಾವು ಬಳಸ್ತಕ್ಕಂಥ ಈ ಜೈವಿಕ ಪೀಡನಾಶಕ ಟ್ರೈಕೋಡರ್ಮ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಇದಕ್ಕೆ ಆಹಾರವಾಗಿ ಅನುಕೂಲ ಆಗಿ ಅದು ಮತ್ತೆ ಮಲ್ಟಿಪ್ಲೈ ಆಗೋಕ್ಕೆ ಅನುಕೂಲ ಆಗಿ ನಮಗೆ ಅನುಕೂಲ ಆಗುತ್ತೆ. ಸೊ ಅದನ್ನ ಸಹ ರೈತ ಬಾಂಧವರು ನಾವು ಬಳಸ್ಬೋದು. ಈಗಾಗಲೇ ಬೇವು ಆಧಾರಿತ ಕೀಟನಾಶಕಗಳು ಸಿಗ್ತವೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬಳಕೆ ಆಗ್ತಿರೋದು ನಮ್ಮ ತೆಂಗಿನಲ್ಲಿ ಬಂದಾಗ ಈ ರೂಗೋಸ್ ಬಿಳಿನೋಣ ಅಂತ ಒಂದು ಹೊಸ ಕೀಟ ನಮಗೆ ಬಂದಿದೆ. ಅದನ್ನ ನಿರ್ವಹಣೆಯಲ್ಲಿ ನಾವು ಬೇವಿನ ಬೀಜದ ಕಷಾಯ ಇರ್ಬೋದು, ಬೇವಿನ ಎಣ್ಣೆಯನ್ನ ನೀಮ್ ಆಯಿಲ್ ಅನ್ನ ಪ್ರತಿ ಒಂದು ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆಯನ್ನ ಬೆರೆಸಿ ಅದರ ಜೊತೆಗೆ ಗಂಜಿಯನ್ನ ನಾವು ಬಳಸ್ಕೋಬಹುದು. ಗಂಜಿಯನ್ನ ಬಳಸಕ್ ಆಗಲಿಲ್ಲ ಅಂತಂದಾಗ 1 ಲೀಟರ್ ನೀರಿಗೆ 20 ಗ್ರಾಂನಷ್ಟು ಮೈದಾ, ಅದನ್ನ 10 ಗ್ರಾಂನಷ್ಟು ಸರ್ಪಿನ್ ಪೌಡರ್ ಅನ್ನ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡೋದ್ರಿಂದ ಏನಾಗುತ್ತೆ ಬಿಳಿ ನೋಣ, ಅದು ಮುಂದೆ ಏನಾಗುತ್ತೆ ಕಪ್ಪು ಬೂಸ್ಟ್ ಆಗಿ ನಾವು ಸೂಟಿ ಮೋಲ್ಡ್ ಅಂತ ಏನು ಕರಿತೀವಿ, ತೆಂಗಿನ ಮರ ಎಲ್ಲ ಇವಾಗ ನೋಡಿದ್ರೆ ಮಸಿ ತರ ಕಾಣುತ್ತೆ. ಸೊ ಅವುಗಳನ್ನ ನಿರ್ವಹಣೆ ಮಾಡೋದ್ರಲ್ಲಿ ಇದು ಹೆಚ್ಚು ಅನುಕೂಲ ಆಗುತ್ತೆ ಸರ್. ಅಂದ್ರೆ ಈಗ ಬೇವಿನ ಬೀಜದ ಕಷಾಯವನ್ನು ಹೇಗೆ ತಯಾರು ಮಾಡ್ಕೋಬಹುದು ಅಂತೀರಿ? ಸೊ ಬೇವಿನ ಬೀಜದ ಕಷಾಯವನ್ನ ರೈತ ಬಾಂಧವರೇ ತಯಾರು ಮಾಡ್ಕೋಬಹುದು. ಅವರು ಏನಪ್ಪಾ ಅಂತಂದ್ರೆ ತಮ್ಮ ತೋಟಗಳಲ್ಲಿ ಅಥವಾ ಹೊಲಗಳಲ್ಲಿ ಇದ್ದಂತ ಬೇವಿನ ಬೀಜವನ್ನ ಆಯ್ದು ಆ ಬೇವಿನ ಬೀಜವನ್ನ ಉದಾಹರಣೆ 1 5 ಕೆಜಿ ಬೇವಿನ ಬೀಜವನ್ನ ಅವರು ಆಯ್ದು ಪುಡಿ ಮಾಡಿಬಿಟ್ಟು ಅದನ್ನ 1 ರಾತ್ರಿ ಸೊ ಅದನ್ನ 10 ರಿಂದ 12 ಗಂಟೆ ಕಾಲ ಒಂದು ತೆಳುವಾಗಿರ್ತಕ್ಕಂಥ ಪಂಚೆ ಬಟ್ಟೆ ಅಥವಾ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ ಅದರಲ್ಲಿ ಆ ತೊಕ್ಕನ್ನ ಪುಡಿ ಮಾಡಿರ್ತಕ್ಕಂಥ ತೊಕ್ಕನ್ನ 5 ಲೀಟರ್ 10 ಲೀಟರ್ ನೀರಿನಲ್ಲಿ ನಾವು ಅದ್ದಿ 1 10 ರಿಂದ 12 ಗಂಟೆಗಳ ಕಾಲ ನಾವು ಅದನ್ನ ಬಿಡಬೇಕು. ಸೊ ಅವಾಗ ಏನಾಗುತ್ತೆ ಆ ಬೇವಿನ ಹಿಂಡಿಯಲ್ಲಿ ಅಥವಾ ತೊಕ್ಕಿನಲ್ಲಿರ್ತಕ್ಕಂಥ ಈ ಅಜಾಡಿರಕ್ಟಿನ್ ಅಂತಕ್ಕಂಥ ವಿಷ ಏನಿರುತ್ತೆ ಅಂಶ ಏನಿರುತ್ತೆ ಅದು ನೀರಿಗೆ ಇಳಿಯುತ್ತೆ. ಆ ನೀರ್ಗಿಳಿದ ನಂತರ ಅದನ್ನ 100 ಲೀಟರ್ ನೀರಿಗೆ ಅಂದ್ರೆ 5 ಕೆಜಿಯಲ್ಲಿ ಬಂದಿದ್ದಂತರ ಮತ್ತೆ ನಿಮಿಕ್ಕ ಏನೋ 90 ಲೀಟರ್ ನೀರಲ್ಲೇ ಹಾಕಿ ನಾವು 5% ಬೇವಿನ ಬೀಜದ ಕಷಾಯವನ್ನು ತಯಾರು ಮಾಡಿಕೊಂಡು ಇವನ್ನ ಬೆಳೆಗಳಿಗೆ ನಾವು ಬಳಸ್ಬೋದು, ಸಿಂಪರಣೆಯಾಗಿ ಬಳಸ್ಬೋದು, ಅದು ರಸ ಇರತಕ್ಕಂಥ ಕೀಟಕ್ಕಿರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿಗೆ ಬಳಸೋದ್ರಿಂದ ಈ ಕೀಟನಾಶಕಗಳನ್ನು ಬಳಸುವಂಥದ್ದು ತಪ್ಪುತ್ತೆ ಸರ್. ಅಂದ್ರೆ ಇದು ಬೇವಿನ ಬೀಜದ ಕಷಾಯವನ್ನು ತಯಾರಿಸಿಕೊಂಡು ನಾವು ಸಿಂಪರಣೆ ಮಾಡಬಹುದು. ಖಂಡಿತ ಮಾಡಿಸ್ಬೋದು. ಇನ್ನು ಈ ಬೋರ್ಡು ದ್ರಾವಣ ಕೂಡ ಬಹಳ ಮುಖ್ಯವಾದ ಒಂದು ರೋಗನಾಶಕ ಅಂತ ಹೇಳಬಹುದು. ಖಂಡಿತ. ಇದರ ಬಳಕೆ ಹೇಗೆ ಮತ್ತು ಇದನ್ನ ತಯಾರು ಮಾಡಿಕೊಳ್ಳೋದು ಹೇಗೆ ಅಂತೀರಿ? ಇವಾಗ ರೋಗಗಳ ನಿರ್ವಹಣೆಯಲ್ಲಿ ಬೋರ್ಡೋ ದ್ರಾವಣದ ಪಾತ್ರನೂ ಸಹ ಬಹಳ ಮುಖ್ಯ. ಬೋರ್ಡೋ ದ್ರಾವಣ ಅಂತಂದ್ರೆ ಮೈಲ್ ತುತ್ತ ಮತ್ತು ಸುಣ್ಣವನ್ನು ಬೆರೆಸಿ ಹಾಕ್ತಕ್ಕಂಥ ಒಂದು ದ್ರಾವಣ. ಉದಾಹರಣೆಗೆ ನಾವು ಒಂದು 100 ಲೀಟರ್ 1% ಬೋರ್ಡೋ ದ್ರಾವಣವನ್ನು ತಯಾರು ಮಾಡಬೇಕು ಅಂದ್ರೆ 1 ಕೆಜಿ ಮೈಲ್ ತುತ್ತ 1 ಕೆಜಿ ಸುಣ್ಣವನ್ನ ನಾವು ಪ್ರತ್ಯೇಕವಾಗಿ ಒಂದು 10 ಲೀಟರ್ ನೀರಲ್ಲಿ ಪ್ರತ್ಯೇಕವಾಗಿ ಕರಗಿಸ್ಕೋಬೇಕು. ಒಂದು ಬಕೆಟಲ್ಲಿ 10 ಲೀಟರ್ ನೀರಲ್ಲಿ 1 ಕೆಜಿ ಮೈಲ್ ತುತ್ತ, ಇನ್ನೊಂದು ಬಕೆಟಲ್ಲಿ 10 ಲೀಟರ್ ನೀರಲ್ಲಿ 1 ಕೆಜಿ ಸುಣ್ಣವನ್ನ ಕರಗಿಸಿ ಇಟ್ಕೊಂಡು ಇನ್ನ 3ನೇ ಡ್ರಮ್ ಅಲ್ಲಿ ಒಂದು 80 ಲೀಟರ್ ನೀರನ್ನ ಇಟ್ಕೊಂಡು ಈ 10 ಕರಗಿರ್ತಕ್ಕಂಥ ಎರಡೂ ದ್ರಾವಣವನ್ನ 3ನೇ ಬಕೆಟ್ಗೆ ಅಥವಾ ಡ್ರಮ್ಗೆ ಹಾಕಿದಾಗ 100 ಲೀಟರ್ಗೆ ಸಮಾನವಾಗುತ್ತೆ. ಅಂದ್ರೆ 1 ಕೆಜಿ ತುತ್ತ 1 ಕೆಜಿ ಸುಣ್ಣವನ್ನ ನಾವು 100 ಲೀಟರ್ ನೀರಲ್ಲಿ ಬೆರೆಸಿದಾಗ ಅದು 1% ಬೋರ್ಡೋ ದ್ರಾವಣ ಆಗುತ್ತೆ. ಆ ಬೋರ್ಡೋ ದ್ರಾವಣವನ್ನ ನಾವು ಬೆಳೆಗಳಿಗೆ ಸಿಂಪರಣೆಯನ್ನು ಮಾಡಬಹುದು. ಪ್ರಮುಖವಾಗಿ ತೆಂಗು ಮತ್ತು ಅಡಕೆನಲ್ಲಿ ಸುಳಿಕೊಳೆ, ಸುಳಿಕೊಳೆ ರೋಗಕ್ಕೆ ಸುಳಿಯನ್ನು ಹಿಡಿದ್ರೆ ಹಂಗೆ ಕಿತ್ತರೆ ಬಂದ್ಬಿಡುತ್ತೆ ಕೊಳೆ. ಇತ್ತೀಚಿನಗಳಲ್ಲ ನಮ್ಮ ತಿಪ್ಟೂರು ಗುಬ್ಬಿ ಭಾಗದಲ್ಲಿ ಅಡಕೆ ತೋಟ ಹೆಚ್ಚು ಬಂದಿದೆ. ಅದರಲ್ಲೂ ಸಣ್ಣ ತೋಟಗಳಲ್ಲಿ ಈ ಸುಳಿ ಕೊಳೆ ರೋಗದ ಸಸಿಗಳಲ್ಲಿ ಹೆಚ್ಚು ಕಾಣಿಸ್ತಿದೆ. ಅಂತ ರೈತ ಬಾಂಧವರು ಏನಂದ್ರೆ ಈ ಸುಳಿಗೆ ಈ ದ್ರಾವಣವನ್ನ ಸುರಿಯೋದ್ರಿಂದ ಒಂದು ಸುಳಿಗೆ ಒಂದು 1 ಲೀಟರ್ ಅಥವಾ 1.5 ಲೀಟರ್ ಅಷ್ಟು ದ್ರಾವಣವನ್ನ ಅಡಕೆಗಾದ್ರೆ ಅಥವಾ ತೆಂಗಿಗಾದ್ರೆ 2 ಲೀಟರ್ ಅಷ್ಟು ನಾವು ಸುಳಿಗೆ ಹಾಕೋದ್ರಿಂದ ಈ ಒಂದ ನಿರ್ವಹಣೆ ಮಾಡಬಹುದು. ಅದೇ ತರ ಇದೇ ಬೋರ್ಡೋ ದ್ರಾವಣವನ್ನ ಶುಂಠಿಯಲ್ಲಿ ಕೊಳೆ ರೋಗಕ್ಕೆ, ಅಡಕೆನಲ್ಲಿ ಬರ್ತಕ್ಕಂತ ಕೊಳೆ ರೋಗಕ್ಕೆ ನಿರ್ವಹಣೆಗೆ, ಮತ್ತೆ ಟೊಮ್ಯಾಟೋದಲ್ಲಿ ಬರ್ತಕ್ಕಂತ ಅಂಗಮಾರಿ ರೋಗಕ್ಕೆ ಸಿಂಪರಣೆಯಾಗೂ ಸಹ ನಾವು ಬಳಸಬಹುದು. ಅದೇ ತರ ನಾವು ತೆಂಗಿನಲ್ಲಿ ಬರ್ತಕ್ಕಂತ ಅಣಬೆ ರೋಗಕ್ಕೆ ಪ್ರತಿಯೊಂದು ಮರದ ಬುಡಕ್ಕೆ 20 ಲೀಟರ್ ಅಷ್ಟು ಬೋರ್ಡೋ ದ್ರಾವಣ ಹಾಕೋದ್ರಿಂದ ಅದನ್ನು ಸಹ ನಾವು ಅವಾಯ್ಡ್ ಮಾಡಬಹುದು. ಮತ್ತೆ ಈ ಇದೇ ಬೋರ್ಡೋ ದ್ರಾವಣವನ್ನ 1 ಕೆಜಿ ತುತ್ತ 1 ಕೆಜಿ ಸುಣ್ಣವನ್ನ 10 ಲೀಟರ್ ಅಲ್ಲಿ ಹಾಕಿದಾಗ ಬೋರ್ಡೋ ಪೇಸ್ಟ್ ಆಗುತ್ತೆ, ಅದು ಮುಲಾಮ್ ಅಂತ. ಅದೇನಾಗುತ್ತೆ ನಮ್ಗೆ ಆಯಿಂಟ್ಮೆಂಟ್ ತರ. ಸೊ ನೀವು ಯಾವ್ಯಾವ ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಅಥವಾ ಯಾವುದೇ ಮರವನ್ನ ನೀವು ಗಾಯ ಮಾಡಿದಾಗ ಅಂದ್ರೆ ನಾವು ಪ್ರೂನಿಂಗ್ ಅಂತ ಏನ್ ಮಾಡ್ತೀವಿ, ಆ ಚಾಟ್ನಿ ಮಾಡಿದಂತ ಸಂದರ್ಭದಲ್ಲಿ ಆಗ್ತಕ್ಕಂತ ಗಾಯಗಳಿಗೆ ಇದನ್ನ ನಾವು ಹಚ್ಚಬಹುದು. ಸೊ ಇದನ್ನ ಮುಲಾಮ್ ಆಗಿ ನಾವು 1% ಬೋರ್ಡೋ ಪೇಸ್ಟ್, ಅದು ಬೋರ್ಡೋ ಪೇಸ್ಟ್ ಆಗುತ್ತೆ. ಸೊ ಅದನ್ನ ನಾವು ಈ ಒಂದು ತೆಂಗಿನಲ್ಲಿ ರಸ ಸೋರಿರುತ್ತಲ್ಲ ಆ ಕಾಂಡಗಳಿಗೆ ನಾವು ಲೇಪನ ಮಾಡೋದ್ರಿಂದ, ಇವಾಗ ಅಡಿಕೆ ಮರಕ್ಕೆ ಸುಣ್ಣವನ್ನ ಹೊಡಿತಾರೆ ರೈತ ಬಾಂಧವ, ಅದ್ರ ಬದಲು ಸುಣ್ಣದ ಜೊತೆಗೆ ಇವನ್ನ ಈ ಬೋರ್ಡೋ ದ್ರಾವಣವನ್ನು ಹೊಡೋದ್ರಿಂದ ಸೊ ಅಡಿಕೆನಲ್ಲಿ ಬರ್ತಕ್ಕಂಥ ಅಣಬೆ ರೋಗ ಇರ್ಬೋದು, ಕಾಂಡ ಸೋರ್ತಕ್ಕಂಥ ರೋಗವನ್ನು ನಾವು ಅವಾಯ್ಡ್ ಮಾಡಬಹುದು ಸರ್. ಇನ್ನೊಂದು ಮುಖ್ಯವಾದ ಅಂಶ ತಾವು ಈ ಮೊದಲು ಹೇಳಿದಾಗೆ ಈ ರೋಗ ನಿರೋಧಕ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಬಳಸುವಂತದ್ದು, ಅದು ಕೂಡ ಬಹಳ ಪರಿಸರ ಸ್ನೇಹಿ ಕಡಿಮೆ ಖರ್ಚಿನ ಒಂದು ಸಸ್ಯ ಸಂರಕ್ಷಣಾ ವಿಧಾನ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಯಾಕೆಂತಂದ್ರೆ ಇವೆಲ್ಲವನ್ನ ಬಳಸೋದ್ರ ಜೊತೆಗೆ ಕೆಲವೊಂದು ಪ್ರದೇಶ ಅದರಲ್ಲೂ ಖುಷ್ಕಿ ಪ್ರದೇಶದಲ್ಲಿ ರೈತರಿಗೆ ರೋಗ ಮತ್ತು ಕೀಟವನ್ನು ನಿರ್ವಹಣೆ ಮಾಡೋದ್ರಲ್ಲಿ ಖರ್ಚು ಜಾಸ್ತಿ ಬರುತ್ತೆ ಸಿಂಪರಣೆಯನ್ನ ಬಳಕೆಗೆ ಹೋದ್ರೆ. ಸೊ ಅಂತ ಸಂದರ್ಭದಲ್ಲಿ ಈಗಾಗಲೇ ಲಭ್ಯವಿರತಕ್ಕಂಥ ಈ ರೋಗ ನಿರೋಧಕ ತಳಿಗಳನ್ನ ಬೆಳೆಗಳಲ್ಲಿ ಇರತಕ್ಕಂಥವುಗಳನ್ನ ಬಳಸೋದ್ರಿಂದ ಕೆಲವೊಂದು ರೋಗಗಳನ್ನ ನಾವು ಅವಾಯ್ಡ್ ಮಾಡಬಹುದು ಅಥವಾ ನಿಯಂತ್ರಣವನ್ನು ಮಾಡಬಹುದು. ಪ್ರಮುಖವಾಗಿ ರಾಗಿಯಲ್ಲಿ ಬಂದಾಗ ನಮಗೆ ಬೆಂಕಿ ರೋಗ ಪ್ರಮುಖವಾದಂತಹ ರೋಗ, ಅದನ್ನ ತಡೆಗಟ್ಟಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ತಳಿಗಳನ್ನು ಬಿಡಿ, ML 365 ಅನ್ನೋಂತ ರಾಗಿ ತಳಿ ಇದೆ, ಅದೇ ತರ GPU 28 ಅನ್ನೋ, ಇವು ಬೆಂಕಿ ರೋಗವನ್ನು ತಡೆಯತಕ್ಕಂತಹ ಶಕ್ತಿ ಇದೆ. ಅದೇ ತರ ಇತ್ತೀಚಿನಗಳಲ್ಲಿ KMR 360 ಅಂತ 360 ಅನ್ನೋಂತ ಒಂದು ಅಲ್ಪಾವಧಿ ತಳಿಯನ್ನ ಬಿಡುಗಡೆ ಮಾಡಿದರೆ ಅದು ಸಹ ನಮಗೆ ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಕೊಟ್ಟಿದೆ ರಾಗಿಯಲ್ಲಿ ಬಂದ. ಇನ್ನು ತೊಗರಿಯಲ್ಲಿ ಬಂದಾಗ ನಮಗೆ ಪ್ರಮುಖ ಸಮಸ್ಯೆ ಅಂದ್ರೆ ಸೊರಗು ರೋಗ, ಈ ನಾವು ಏನು ವಿಲ್ಟ್ ಅಂತ ಏನ್ ಹೇಳ್ತೀವಿ ಆ ಸೊರಗು ರೋಗ, ಅದಕ್ಕೆ ನಿರೋಧಕ ಶಕ್ತಿಯಾಗಿ ನಮಗೆ BRG 5 ಅಂತ ತೊಗರಿಯ ತಳಿಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಬಿಡುಗಡೆ ಮಾಡಿದ್ದಾರೆ. ಆ ತಳಿಯನ್ನು ನಾವು ಎಲ್ಲೆಲ್ಲಿ ಸೊರಗು ರೋಗ ಕಾಣುತ್ತೋ ಅಲ್ಲಿ ಬಳಸೋದ್ರಿಂದ ನಿರ್ವಹಣೆ ಮಾಡಬಹುದು. ಅದೇ ತರ BRG 3 ಅಂತ ಈ ಒಂದು ತಳಿಯನ್ನ ತೊಗರಿಯಲ್ಲಿ ಬಿಡುಗಡೆ ಆಗಿದೆ, ಇದು 2 ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಹೊಂದಿದೆ. ಒಂದು ಬಂಜೆ ನಂಜಿ ರೋಗ, ನಾವು ಸ್ಟೆರಿಲಿಟಿ ಮೊಸಾಯಿಕ್ ಅಂತ ಹೇಳ್ತೀವಿ ಅದಕ್ಕೆ, ಮತ್ತು ಸೊರಗು ರೋಗ, ಎರಡಕ್ಕೂ ಸಹ ನಿರೋಧಕ ಶಕ್ತಿಯನ್ನ ಹೊಂದಿರುವಂತದ್ದು. ಈ ತಳಿಗಳನ್ನ ನಾವು ಬಳಸ್ಕೊಳ್ಳುವಂಥದ್ದು ಉತ್ತಮ. ಅದೇ ತರ ಈ ಟೊಮ್ಯಾಟೋದಲ್ಲಿ ಬಂದಾಗ ನಮ್ಗೆ IHR ಹೆಸರುಘಟ್ಟದಿಂದ ಈ ಮಲ್ಟಿಪಲ್ ಡಿಸೀಸ್ ರೆಸಿಸ್ಟೆಂಟ್ ಅಂತ ಟ್ರಿಪಲ್ ಡಿಸೀಸ್ ಅಂದ್ರೆ 3 ರೋಗಕ್ಕೆ ನಿರೋಧಕ ಶಕ್ತಿ ಇರತಕ್ಕಂಥ ಹೈಬ್ರಿಡ್ ಗಳನ್ನ ಬಿಡುಗಡೆ ಮಾಡಿದ್ದಾರೆ, ಅರ್ಕ ರಕ್ಷಕ್ ಅಂತ. ಸೊ ಒಂದು ಟೊಮ್ಯಾಟೋ ಹೈಬ್ರಿಡ್ ತಳಿ, ಅದು ಏನಪ್ಪ ಅಂತಂದ್ರೆ ಮೊದಲ ಅಂಗಮಾರಿ ರೋಗಕ್ಕೆ ಮತ್ತೆ ದುಂಡಾಣು ಸೊರಗು ರೋಗಕ್ಕೆ ಮತ್ತು ಎಲೆ ಮುದುಡು ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಕೊಟ್ಟಿದೆ. ಹಾಗಾಗಿ ಎಲ್ಲೆಲ್ಲಿ ಈ ರೋಗ ಬರುತ್ತೋ ಅದನ್ನ ಬಳಸೋದು. ಅದೇ ತರ ಇತ್ತೀಚೆಗೆ ಕಳೆದ 2 ವರ್ಷದ ಹಿಂದೆ ಅರ್ಕ ಅಭೇದ್ ಅಂತ ಒಂದು ಹೊಸ ಹೈಬ್ರಿಡ್ ಟೊಮ್ಯಾಟೋವನ್ನ ಬಿಡುಗಡೆ ಮಾಡಿದ್ದಾರೆ, ಇದು 4 ರೋಗಕ್ಕೆ ನಿರೋಧಕ ಶಕ್ತಿ ಇರೋದು. ಮೊದಲ ಅಂಗಮಾರಿ ರೋಗ, ಕೊನೆಯ ಅಂಗಮಾರಿ ರೋಗ, ಮತ್ತೆ ಎಲೆಮುದುಡು ನಂಜು ರೋಗ ಮತ್ತು ಬ್ಯಾಕ್ಟೀರಿಯಾ ದುಂಡಾಣು ಸೊರಗು ರೋಗ ಅಂತ ಈ ನಾಲ್ಕು ರೋಗಕ್ಕೆ ನಮಗೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಈ ಒಂದು ರೋಗ ನಿರೋಧಕ ತಳಿಗಳನ್ನು ಬಳಸೋದ್ರಿಂದ ಏನಾಗುತ್ತೆ, ಮುಂದಿನ ಹಂತದಲ್ಲಿ ಈ ಕೀಟನಾಶಕಗಳನ್ನು ಬಳಸೋದಿರ್ಬೋದು, ರೋಗನಾಶಕಗಳನ್ನು ಬಳಸುವಂಥದ್ದಿರ್ಬೋದು, ಅಥವಾ ಕೀಟಗಳಿಗೆ ನಿರ್ವಹಣೆಯನ್ನು ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಬಳಸುವಂಥದ್ದು ತಪ್ಪುತ್ತೆ. ಸೊ ಹಾಗಾಗಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಸರ್, ಅವುಗಳನ್ನು ಬಳಸುವಂಥದ್ದು ಉತ್ತಮ. ದಯವಿಟ್ಟು ರೈತ ಬಾಂಧವರು ಎಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ಈ ಒಂದು ಪರಿಸರ ಸ್ನೇಹಿ ಅನೇಕ ವಿಧಾನಗಳು ಲಭ್ಯವಿದ್ದಾವೆ, ನಾನು ಹೇಳಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇನ್ನೂ ಅನೇಕ ವಿಧಾನಗಳು ಲಭ್ಯ ಇರತಕ್ಕಂಥವುಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕಗಳನ್ನು ಕಡಿಮೆ ಮಾಡಿ ಪರಿಸರವನ್ನು ಉಳಿಸ್ಬೇಕು, ಬೆಳೆಯನ್ನು ಉಳಿಸ್ಬೇಕು, ಮತ್ತು ನಾವು ಬೆಳೆಯಿಂದ ಆದಾಯವನ್ನು ತೆಗೆತಕ್ಕಂಥ ಪದ್ಧತಿಗಳನ್ನು ಅನುಸರಿಸುವಂಥದ್ದು ಉತ್ತಮ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್. ರೈತ ಬಾಂಧವರೇ, ತಮಗೆ ಈ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KR ಶ್ರೀನಿವಾಸ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 7259345526. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259345526. ತುಂಬ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವಿವಿಧ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕುರಿತು ಕುಣಿಗಲ್ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರಾದ ಡಾ KR ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೋಹಿತ್, ಯೆ ನಯಾ ಮೊಬೈಲ್ ಆತೆ ಹಿ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೆ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೆ? ನಹೀ ಮಾನೆ ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೆ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ್ ಹೋತಾ ಹೈ. ನಾ ಹುವಾ ತೋ ಹೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೆ ಹೈ. ಸಮಜ್ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಈಗ ಬಿಕಿ ಸುಮಿತ್ರಾ ಅವರ ಸ್ವರದಲ್ಲಿ ಒಂದು ಜನಪದ ಗೀತೆ.